ಸಮರಾಸುಮವ ಜೊತೆ ಮಾಡಿತು ಆ ಪ್ರೀತಿ ಆ ಕಡಲು ಶಶಿಯ ಒಡನ ಸೊಬಗು ತುಂಬಿದೆ ದೇವನ ಕಲೆಯಲ್ಲಿ ಆ ಚಲುವ ಸುಮವು ಯಾವ ದೈವದ ಸೊಬಗು ತುಂಬಿದೆ ಪ್ರಕೃತಿಯ ಸಿರಿನಗುತ್ತ ಇದೆ ಬದುಕು ಎಂದಿದೆ ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರೇಮ ತುಂದು ನಿಜಾರ್ಥ ದೇವನು ತಂದ ನಿಶ್ಚಿತಾರ್ಥ ಇದೇಕೆ ಜೊತೆಯಾಗಿ ಎಂದೆಂದು ನೀನಿಲ್ಲವೇನು ಬಾಳೆಲ್ಲ ನನಗೆ ಇರುಳಾದರೇನು ಜೊತೆಯಾಗಿ ಎಂದೆಂದು ನೀನಿಲ್ಲವೇನು ನಾನಿನ್ನ ಕಣ್ಣಿಂದ ನೋಡುತ್ತಿರ ಸೊಗಸೆಲ್ಲ ನಾನಿನ್ನ ಕಣ್ಣಿಂದ ನೋಡುತ್ತಿರ ಸೊಗಸೆಲ್ಲ ನಿನ್ನಲ್ಲಿ ನೋವು ಇದೇಕೆ ಇದೇಕೆ ನಿನ್ನಲ್ಲಿ ನೋವು ಇದೇಕೆ ಇದೇಕೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ನನ್ನೊಲವೇ ನಾಹುವೆ ಶೋಕವೇಕೆ ಕಣ್ಣೀರ ಧಾರೆ ಇದೇಕೆ ಮಗನನ್ನು ಕಣ್ತೆರೆದೊಮ್ಮೆ ನೋಡಿದಿರೇನು ಮಗನನ್ನು ಕಣ್ತೆರೆದೊಮ್ಮೆ ನೋಡಿದಿರೇನು, ನೋಡಿದಿರೇನು, ಕಣ್ತೆರೆದೊಮ್ಮೆ ನೋಡಿದಿರೇನು, ನೋಡಿದಿರೇನು, ಕಣ್ತೆರೆದೊಮ್ಮೆ ನೋಡಿದಿರೇನು. ಪರೆ ಪರೆ ಚೀಲ ತೆರೆ ತೆರೆಯಾಗಿದೆ, ಜಿರಿಜಿರಿಯಾಗಿದೆ, ಅದರೊಳಗೊಂದು ಎಲುವಿನ ಬಲೆಯು ಟುಕು ಟುಕು ಡುಗುಡುಗು ಉಲಿಯುವ ನರಳುವ ಜೀವದ ಜಂತು ಹೊರಳುತ ಉರುಳುತ ಜನುಮವೆಂಬುವ ಕತ್ತಲೆಯಲ್ಲಿ ಬಿತ್ತಿದೆ ಒಳಗೆ ಹೇಗೋ ಬಂದು ಸಾವಿನ ಬೆಳಕದು ಕಾಣುವುದೆಂದು ಎಂದೋ ಎಂದೋ ಎಂದೋ ಎಂದು ಕನವರಿಸುವುದು ತಳಮಳಿಸುವುದು, ಕನವರಿಸುವುದು ತಳಮಳಿಸುವುದು. ಭೂಮಿ ತಾಯಿಯ ಚೊಚ್ಚಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿದಿರೇನು, ತಾಯಿಯ ಚೊಚ್ಚಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿದಿರೇನು, ನೋಡಿದಿರೇನು, ಕಣ್ತೆರೆದೊಮ್ಮೆ ನೋಡಿದಿರೇನು, ನೋಡಿದಿರೇನು, ಕಣ್ತೆರೆದೊಮ್ಮೆ. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು. ಮತ್ತೆ ಕೂಡಿದರು, ಮುತ್ತು ಮುತ್ತು ಸೇರಿದರು, ಒಂದು ಎರಡು ಮೂರು ನಾಲ್ಕೇನೆ. ಮತ್ತೆ ಮತ್ತೆ ಕೂಡಿದರು, ಮುತ್ತು ಮುತ್ತು ಸೇರಿದರು, ಒಂದು ಎರಡು ಮೂರು ನಾಲ್ಕೇನೆ. ಆಸುರ ಏತಕ್ಕೆ ನೋಡು ಇಲ್ಲಿ ಸೇರಿಸು ನೀ ಇದನೋ, ಆಸುರ ಏತಕ್ಕೆ ನೋಡು ಇಲ್ಲಿ ಸೇರಿಸು ನೀಯಿದನೋ. ಸೇರಿಸ್ದೆ ಹೌದಾ, ಕೂಡಿಸ್ದೆ ಹೌದಾ, ಆದರೂ ಈಗಲೂ ನಾಲ್ಕೇ ಮುತ್ತುಗಳು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು. ಎಂಟುಗಳು ನೋಡಿ ಹೇಳೋ ಅಂಕಿಗಳು, ಅಯ್ಯೋ ಮಂಕೆ ನಿನಗೆ ಗೊತ್ತುಂಟ. ಐದು ಆರು ಎಂಟುಗಳು ಕೂಡಿ ಹೇಳೋ ಅಂಕಿಗಳು, ಅಯ್ಯೋ ಮಂಕೆ ನಿನಗೆ ಗೊತ್ತುಂಟ. ನೋಡಿ ಕೊಯ್ಯಗಳ ನಾನು ಹೇಗೆ ಎಲ್ಲ ಎಣಿಸುವೆನು, ನೋಡಿ ಕೊಯ್ಯಗಳ ನಾನು ಹೇಗೆ ಎಲ್ಲ ಎಣಿಸುವೆನು. ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದು ನಾಲ್ಕೇ ಮುತ್ತುಗಳು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು. ಏನು ಆಮೇಲೆ ಇನ್ನೇನು, ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ, ಕಣ್ಣನ್ನು ತೆರೆಸಿದಿರಿ, ಮನ ದೀಪವ ಬೆಳಗಿದಿರಿ, ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ನಿಮ್ಮ ಗೋಧಾರ ಜೊತೆಯಲ್ಲೇ ಬರುವೆ ನಿನ್ನ ನೋಡಲೆಂದೆ ನಾನು ಕಾದು ಕಾದು ಸೋತು ಹೋದೆ ಏಕೆ ನಿಧಾನಿಸಿ ತಂದೆ ಹೌದಾ ಎಲ್ಲೆಲ್ಲೂ ಕಲ್ಲು ಅಯ್ಯೋಯ್ಯೋ ಅಯ್ಯೋ ಪಾಪ ಎಲ್ಲೂ ನಾನಿಲ್ಲ ಹೆದಕ್ಕೆ ಹೀಗೆ ಹೆದರಿಕೆ ಮೊಗದಿ ಹೇಳೆ ಚಿನ್ನ ಯಾಕಮ್ಮ ಹೆದರ್ಕೋತಿ ಹೇಳ ಏತಕ್ಕೆ ಹೀಗೆ ಹೆದರಿಕೆ ಮೊಗದಿ ಹೇಳೆ ಚಿನ್ನ ನೀನೇ ಬಲ್ಲೆ ಸುಮ್ಮನೆ ಏಕೆ ಕಾಡುವೆ ನನ್ನ ನಾರಾಜನಾದ ಮೇಲೆ ಇದೇ ನನ್ನ ರಾಜ್ಯ ನಾರಾಜನಾದ ಮೇಲೆ ಇದೇ ನನ್ನ ರಾಜ್ಯ ರಾಜ ಎಲ್ಲೋ ಹಿಂದೆ ಮುಂದೆ ಸೇವಕರಿರಲೇಬೇಕು ನಾನಿರಲು ಬಯಬೇಕೆ ನಾನಿರಲು ಬಯಬೇಕೆ ನನ್ ಗೊತ್ತು ಮರಿ ನೀನು ಬರ್ತೀಯ ಅಂತ ನಿನ್ನನ್ನು ನಂಬಿ ಬಂದನು ಎಂದು ಕೇಳೋ ಜಾಣ ನಂಬಿದ ಹೆಣ್ಣೆ ಎಂದಿಗೂ ನೀನೇ ನನ್ನ ಪ್ರಾಣ ನಮ್ಮೂರು ಬಲು ದೂರ ಗೊತ್ತೇ ಕುಮಾರ ನಮ್ಮೂರು ಬಲು ದೂರ ಗೊತ್ತೇ ಕುಮಾರ ಜೊತೆಯಲ್ಲೇ ಬರುವೆ ನಿನ್ನ ನೋಡಲೆಂದೆ ನಾನು ಕಾದು ಕಾದು ಸೋತು ಹೋದೆ ಏಕೆ ನಿಧಾನಿಸಿ ಬಂದೆ ಏಕೆ ನಿಧಾನಿಸಿ ಬಂದೆ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಧರೆಗಿಳಿದಂತೆ ಈ ಅಂತಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಮೇಲದಂತೆ ಸುರಿವ ಮಳೆ ನೀರೆಲ್ಲ ಬಂದೀರ ಹನಿ ಹನಿಯಂತೆ ಸುರಿವ ಮಳೆ ನೀರೆಲ್ಲ ಬಂದೀರ ಹನಿ ಹನಿಯಂತೆ ಜೊತೆಯಾಗಿ ನೀನಿರ ಸಾಕು ಭೂಲೋಕ ಸ್ವರ್ಗದಂತೆ ಈ ಪ್ರೇಮಕ್ಕೆ ಸೋತೆನು ಸೋತೆನ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಒತ್ತೇ ಇಟ್ಟು ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸವೆ ಅಶ್ವಮೇಧ.